ಅರ್ಧ ಎಕರೆ ದನಕರುಗಳಿಗೆ ಮೇವು ಬೇಕಾಗ್ತದೆ, ಆ ಮೇವನ್ನು ಬೆಳೆದುಕೊಳ್ತಾರೆ. ಅರ್ಧ ಎಕರೆಯಲ್ಲಿ ತಮ್ಮ ಕುಟುಂಬಕ್ಕೆ ಬೇಕಾಗುವಂಥ ತರಕಾರಿ ಸೊಪ್ಪು ಇವುಗಳನ್ನೆಲ್ಲ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ 5 ಎಕರೆಯಲ್ಲಿ ಏನು ಹೊರಭೂಮಿ ಏನಿದೆ ಅಥವಾ ಮಳೆಯಾಶ್ರಿತ ಭೂಮಿಯಲ್ಲಿ ತೊಗರಿಯನ್ನು ಬಹುದೊಡ್ಡ ಬೆಳೆಯಾಗಿ ಅವರು ಬೆಳೀತಾ ಇದ್ದಾರೆ. ಇಷ್ಟೇ ಅಲ್ಲದೆ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ 3 ಜನ ಮಕ್ಕಳಿದ್ದಾರೆ, ಮತ್ತು ಇವರಿಗೆ ಇವರು ಗಂಡ ಹೆಂಡತಿ ಇಬ್ಬರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮೆಹಬೂಬ್ ಸಾಬ್ ಅವರು ಮತ್ತು ಬಿಡುಗಿನ ವೇಳೆಯಲ್ಲಿ ಒಂದು ಆಟೋವನ್ನು ಮಾಡ್ಕೊಂಡಿದ್ದಾರೆ. ಆಟೋದಿಂದ ಕೃಷಿ ಕಾರ್ಮಿಕರನ್ನು ಕರ್ಕೊಂಡು ಬರೋದು, ಬಿಟ್ಟು ಬರೋದು, ಆಟೋವನ್ನು ಊರಲ್ಲಿ ಆಟೋವನ್ನು ಓಡಿಸುವುದು, ಇಷ್ಟೆಲ್ಲ ಕೆಲಸಗಳಲ್ಲಿ ತೊಡಗಿಕೊಂಡು ಮೆಹಬೂಬ್ ಸಾಬ್ ಅವರು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಮೆಹಬೂಬ್ ಸಾಬ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೆಹಬೂಬ್ ಸಾಬ್, ನಿಮಗೆ ಇರ್ತಕ್ಕಂಥ 10 ಎಕರೆ ಕೃಷಿ ಭೂಮಿಯಲ್ಲಿ ಏನೇನು ಮಾಡ್ತಾ ಇದ್ದೀರಿ ಈಗ? ಈಗ ಸದ್ಯ ಏನೇನು ಬೆಳೀತಾ ಇದ್ದೀರಿ ಸರ್? ಸದ್ಯ ಈಗ 4 ಎಕರೆ ಸೂರ್ಯಪಾನ ಇದೆ ಸರ್, ಸೂರ್ಯಕಾಂತಿ. ಮತ್ತೆ ಒಂದು 5 ಎಕರೆ ತೊಗರಿ ಹಾಕಿದ್ವಿ ಸರ್, ಅದರಲ್ಲಿ ನಡವರ್ಕ್ ಏನು ಹಾಕಿಲ್ಲ, ಬರೀ ತೊಗರಿ ಅಷ್ಟು ಹಾಕಿದ್ವಿ ಸರ್. ಮತ್ತೆ ಒಂದು 1/2 ಎಕರೆ ಮೇವು ಹಚ್ಚಿ ಹೈನುಗಾರಿಕೆ ಮಾಡಿವಿ ದನಗಳಿಗೆ. ಮತ್ತೆ ಒಂದು 1/2 ಎಕರೆಯಲ್ಲಿ ತರಕಾರಿ, ಮತ್ತು ಅದರಲ್ಲಿ ಹೈನುಗಾರಿಕೆ ಶೆಡ್ ಅದರಲ್ಲಿ ದನಗಳಿಗೆ ಇರಾಕ ಅಷ್ಟೆಲ್ಲ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೆ ಸರ್. ಮತ್ತೆ ಅದರಲ್ಲಿ ಆಟೋ ಕೂಡ ಓಡಿಸ್ತೀವಿ ಸರ್. ಈ ಕೃಷಿ ನಿಮಗೆ ಮೊದಲಿಂದಲೂ ಸಂಪರ್ಕದಲ್ಲಿ ಇತ್ತ ಅಥವಾ ಮಧ್ಯದಲ್ಲಿ ಕಲಿತ್ರ, ಹೇಗೆ ಇತ್ತು ಸರ್? ಮೊದಲಿಂದ ನಮ್ಮ ಅಪ್ಪನ ಕಾಲದಿಂದನೇ ಇದೆ ಸರ್, ಕೃಷಿ ಇಲಾಖೆ ಮಾಡ್ತಾ ಇದ್ವಿ ನಾವು, ಕೃಷಿ ಮಾಡ್ತೀವಿ ಸರ್. ಮತ್ತೆ ನಮ್ಮ ಅಪ್ಪರವೆಲ್ಲ ವಯಸ್ಸಾಯ್ತಲ್ಲ, ನಾವು ಮಾಡ್ತಾ ಇದ್ವಿ ಸರ್. ಅದ್ರ ಜೊತೆಗೆ ಆಟೋನು ಓಡಿಸಾಕತ್ತೀವಿ ಸರ್, ಯಾಕಂದ್ರೆ ಮನೆ ಖರ್ಚು ನೀಡಬೇಕಲ್ಲ, ಅದೊಂದು ಮಾಡ್ತೀನಿ ಸರ್. ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಾವು ಏನು ವಿದ್ಯಾಭ್ಯಾಸ ಮಾಡಿ ಸರ್, ಇಪ್ಪಟ್ಟು ಸರ್. ಏನು ಓದಿಲ್ಲ? ಇಲ್ಲ ಸರ್. ಶಾಲೆಗೆ ಹಾಕ್ಲಿಲ್ಲ? ಶಾಲೆ 2ನೇ ಕ್ಲಾಸ್ ಓದಿದ್ವಿ ಸರ್, ಏನೋ ಪ್ಯಾರೇಂಜ್ ಆಗಿಲ್ಲ ಸರ್. 2ನೇ ಕ್ಲಾಸ್ ಸರ್ ಓದಿಲ್ಲ ಅದು, ಅಷ್ಟೇ. ನಮ್ಗೆ ಏನಾಗಿಲ್ಲ, ನಮ್ಮ ಅಣ್ಣರಿಗೆ ಓದಿಸಿದ್ರು ಸರ್, ಅವ್ರ ನೌಕರಿಯಲ್ಲಿದ್ದಾರೆ ಸರ್. ಹೌದಾ? ಏನು ಕೆಲಸ ಮಾಡ್ತಾರೆ? ಅವರು BMTC ಕಂಡಕ್ಟರ್ ಆಗಿದ್ದಾರೆ ಸರ್, ಅಲ್ಲಿ ಬೆಂಗಳೂರಲ್ಲಿದ್ದಾರೆ ಅವರು. ನಾವು ಏನು ಓದಿಲ್ಲ, ನಾವು ವ್ಯವಸಾಯ ಮಾಡ್ಕೊಂತಾರೆ ಬಂದು, ಇದರಿಂದ ಜೀವನ ನಡೆಸ್ತೇವೆ ಸರ್. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತಾರೆ, ಅಂಥ ಮೇಟಿ ವಿದ್ಯೆಯನ್ನು ನೀವು ಕಲ್ತ್ಕೊಂಡಿದ್ದೀರಿ, ಕೃಷಿಯನ್ನು ಮಾಡ್ತಾ ಇದ್ದೀರಿ. ನೀವು ಸುಮಾರು 5 ಎಕರೆ ತೊಗರಿಯನ್ನು ಬೆಳೀತಾ ಇದ್ದೀರಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆಯುವ ಉದ್ದೇಶವೇನು ಸರ್? ಅದು 600 ರಿಂದ 800 ಒಂದು ಕ್ವಿಂಟಲ್ ಇರ್ತದೆ ಸರ್. ಅದರಲ್ಲಿ ನಮ್ಗೆ ಖರ್ಚಾಗಂದ್ರೆ ಒಂದು 20-30 ಸಾವಿರ ಖರ್ಚಾಗುತ್ತೆ ಸರ್, 1 ಲಕ್ಷ ಉಳಿತೈತೆ ಸರ್ ಅದರಲ್ಲಿ. ಎಷ್ಟು ಅವಧಿಯ ಬೆಳೆ ಇದು ಸರ್? ಅದು 6 ತಿಂಗಳು ಬೆಳೆ ಸರ್, ಅದು 6 ತಿಂಗಳು. ಮತ್ತು ಒಂದು 3 ತಿಂಗಳಿಗೆ 3-4 ತಿಂಗಳಿಂದ ಅದು ಹೂವ ಮಗ್ಗಿ ಚಾಲು ಸರ್, 1-2 ತಿಂಗಳಿಂದ ಹೂವ ಮಗ್ಗಿ ಸಟ್ಟ, 6 ತಿಂಗಳಿಗೆಲ್ಲ ಕಟ್ ಆಗ್ತದೆ. ಸುಮಾರು ಒಂದು 1 ಲಕ್ಷ ರೂಪಾಯಿ ಅಷ್ಟು ನೀವು ಗಳಿಕೆ ಮಾಡ್ತೀರಾ? ಗಳಿಕೆ ಮಾಡಿದ್ರು ಸರ್, ಅದ್ರ ಉಳಿತೈತೆ ಸರ್. ಅದರಲ್ಲಿ ಎಣ್ಣೆಗೆ 50-60 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್, ಬಿತ್ತಕ್ಕ, ಆಮೇಲೆ ಬೀಜಕ್ಕೆ, ಕಳೆವು, ಮತ್ತು ಅದರ ಎಣ್ಣೆಗಿಣ್ಣೆ ಎಲ್ಲ ಹೊಡ್ಕೊಂಡು ನಾವು ಮೇಂಟೈನ್ ಮಾಡ್ತೀವಿ ಸರ್. ತೊಗರಿಗೆ ಕೀಟಬಾಧೆ, ಹುಳುಗಳ ಬಾಧೆ ಜಾಸ್ತಿ ಬರ್ತವೆ? ಜಾಸ್ತಿ ಸರ್ ಬರ್ತವೆ. ಹೇಗೆ ನಿರ್ವಹಣೆ ಮಾಡ್ತೀರಿ? ನಿರ್ವಹಣೆ ಅದು ಸ್ಕೋರ್ ಪೇರ್ ಇರುತ್ತೆ ಸರ್, ಅದು ಇದು ದೊಡ್ಡ ಪುರುಸ್ ಪೇರ್ ಇರ್ತದಲ್ಲ, ಅದರಲ್ಲಿಂದ ತೊಗೊಂಡೋಗಿ ಮತ್ತೆ ಪ್ಯಾಟೆಗೆ ಹೋಗಿ ಎಣ್ಣೆ ತೊಗೊಂಡ್ಬರ್ತೀವಿ. ಅದನ್ನು ತೊಗೊಂಡು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ ಸರ್, 1-4 ಸಲ ಹೊಡೆದ್ರೆ ಈ ಚಲೋ ಚಲೋ ಎಣ್ಣೆ ಬಂದ ಸರ್, ಹಂಗಾಗಿ ಕಂಟ್ರೋಲ್ ಮಾಡ್ತೀವಿ ಸರ್. ತೊಗರಿಯನ್ನು ಎಲ್ಲಿ ನೀವು ಮಾರಾಟ ಮಾಡೋದು ಜಾಸ್ತಿ? ನಾವು ಇದು ಟೆಂಡರ್ ಕೊಡ್ತೀವಿ ಸರ್, ಇದು ಗೌರ್ಮೆಂಟಿಗೆ. ಅದು ಮತ್ತೆ ಒಂದು 6 ತಿಂಗಳ ದುಡ್ಡು ಬರ್ತದೆ ಸರ್. ಹೌದು, ಇಲ್ಲಾಂದ್ರೆ ನಮ್ಗೆ ಎಮರ್ಜೆನ್ಸಿ ಐತಾರೆ, ಮತ್ತು ನಾವು ಅಂಗಡಿಯಲ್ಲಿ ಹಾಕಿ ಅಂತ ಅಮೌಂಟ್ ತೊಗೊಂಡು ಸರ್. ಈಗ ಸರ್ಕಾರಿ ಖರೀದಿ ಕೇಂದ್ರದಲ್ಲಿ ತೊಗರಿ ಕೊಡೋದ್ರಿಂದ ಉತ್ತಮ ಬೆಲೆ ಸಿಗುತ್ತಾ, ಅಥವಾ ಹೊರಗಡೆ ಮಾರುಕಟ್ಟೆಯಲ್ಲಿ ಬೆಲೆ ಮಾರಾಟ ಮಾಡೋದ್ರಿಂದ ಉತ್ತಮ ಬೆಲೆ ಸಿಗುತ್ತಾ, ಹೇಗೆ? ನಮಗೆ ಸರ್ಕಾರಕ್ಕೆ ಕೊಡೋದ್ರಿಂದ ಸ್ವಲ್ಪ ಉತ್ತಮ ಬೆಲೆ ಸಿಗುತ್ತೆ ಸರ್, ಇಲ್ಲಿ ಅಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗ್ತದೆ, ಅದು ಅಂದ್ರೆ ಸ್ವಲ್ಪ ದುಡ್ಡು ಲೇಟಾಗಿ ಬರ್ತದೆ ಸರ್, ಇದಂದ್ರೆ ಸ್ವಲ್ಪ ಹಿಂದಲ್ಲಿ ಕೊಡ್ತಾರೆ ಸರ್. ಹೌದಾ? ಸೊ ಹೆಚ್ಚಾಗಿ ಎಲ್ಲಿ ಕೊಡ್ತೀರಿ ನೀವು? ನಾವು ಹೆಚ್ಚಾಗಿ ಕೊಡೋದ್ರೆ ತವರಿ ಏರಿ ಕೊಡ್ತದೆ ಸರ್. ಅಲ್ಲ, ಖಾಸಗಿಯವ್ರಿಗೆ ಕೊಡ್ತಿರೋ ಅಥವಾ ಸರ್ಕಾರ? ಸರ್ಕಾರ ಕೊಡೋದ ಜಾಸ್ತಿ ಸರ್, ದುಡ್ಡು ಪ್ರಾಬ್ಲಮ್ ಏನಾದ್ರೂ. ಎಷ್ಟು ವ್ಯತ್ಯಾಸ ಆಗುತ್ತೆ ಬೆಲೆಯಲ್ಲಿ? ಅದಕ್ಕೆ ನೋಡ್ರಿ ಸರ್, 1-2 ಸಾವಿರ ವ್ಯತ್ಯಾಸ ಆಗುತ್ತೆ ಸರ್ ಕ್ವಿಂಟಲ್ಗೆ. ಒಂದು ಕ್ವಿಂಟಲ್ಗೆ ಸರ್, ಇದು 6 ಸಾವಿರ ಇದ್ರೆ 8 ಸಾವಿರ ಇದೆ ಸರ್. ಸೊ ಆದರೆ ಸ್ವಲ್ಪ ಪೇಮೆಂಟ್ ತಡವಾಗ ಪೇಮೆಂಟ್ ತಡ ಆಗ್ತದೆ ಸರ್. ಅಂತೂ ದುಡ್ಡು ಬರುತ್ತೆ, ದುಡ್ಡು ಪಕ್ಕ ಇವತ್ತಿಲ್ಲ ಪಕ್ಕ ಬರ್ಸ್ಬೇಕು ಸರ್. ಆ ಪಾಣಿ ತೊಗೊಂತಾರ, ಪಾಣಿ ತೊಗೊಂಡು ಹೆಸರು ಬರ್ಸಿ ಬಂದ್ರೆ ನಮ್ದು ಟೆಂಡರ್ ಇದನ್ನು ಹೋಗಿ ನಾವು ಹಾಕ್ಬೋದು ಸರ್, ಮಾಲಿನ ಮೇಲೆ ರೇಟ್ ಮಾಡ್ಕೊತಾರೆ ಸರ್ ಅವರು. ಈ ತೊಗರಿಯಲ್ಲಿ ಏನಾದರೂ ತಳಿಗಳು ಇದಾವ ಅಥವಾ ಹೇಗೆ? ತಳಿ ಇದೆ ಸರ್. ಯಾವ ತಳಿ? ಗುಳ್ಳೆಳ್ಳು ಆಗ್ತದೆ ಸರ್, ಆದರೆ TSR ಅಂತ ಬರ್ತದೆ, ಅದು ರೇಟ್ ಕಡಿಮೆ ಸರ್. ಅದಕ್ಕೆ ಗುಳ್ಳೆಳ್ಳು ಅಂದ್ರೆ ಸ್ವಲ್ಪ ಜಾಸ್ತಿ ರೇಟ್. ದಪ್ಪ ಬರ್ತದೆ? TSR ದಪ್ಪ ಬರ್ತದೆ, ಗುಳ್ಳೆಳ್ಳು ಸ್ವಲ್ಪ ಸಣ್ಣ ಇರ್ತದೆ ಸರ್. ಅದಕ್ಕೆ ಬೆಲೆ ಜಾಸ್ತಿ. ಬೆಲೆ ಜಾಸ್ತಿ? ಬೆಲೆ ಜಾಸ್ತಿ ಸರ್. ಈ ತೊಗರಿ ನಿಮಗೂ ಉಳಿಸ್ಕೊಳ್ತೀರಿ? ನಮಗೂ ಉಳಿಸ್ಕೊಂತೀವಿ ಸರ್, 1 ಕ್ವಿಂಟಲ್ ಅಷ್ಟು ಉಳಿಸಿದ್ರು, ಜಾಸ್ತಿ ಉಳಿಸಿನಲ್ಲ. ಯಾಕಂದ್ರೆ ಬೀಗ್ರ ನಮ್ಗೇನು ಅಷ್ಟು ಹೋಗಲ್ಲ, 1/2 ಕ್ವಿಂಟಲ್ ಹೋಗ್ತೀವಿ. ಮತ್ತು ಬೀಗ್ರ ತಂಗಿಯರು ಹಾಕ್ನಾರ ಅವ್ರಿಗೆ ನೀರಾವರಿ ಕಡೆ ಕೊಟ್ಬಿಡುವಲ್ಲ, ಆ ಕಡೆ ತೊಗರಿ ಬೆಳೆಯಲ್ಲ. 1 ಕ್ವಿಂಟಲ್ ಇಲ್ಲ. ಕೃಷಿಕ ಕುಟುಂಬ ಅಂದರೆ ಈಗ ನೀವು ಏನೇ ಬೆಳೀಲಿ, ತಂಗಿ ಕಳಿಸ್ಬೇಕು, ಅಕ್ಕ ಕಳಿಸ್ಬೇಕು, ಇಂತೆಲ್ಲ ಇದ್ದೇ ಇರ್ತದೆ ಸರ್. ಏನೇನು ಕಳಿಸ್ತಿರಲಿಲ್ಲ? ನಾವೇನು ಹೊಲದಲ್ಲಿ ಏನು ಬೆಳೆದ್ದೇವೆ ಅಂತ ಅವ್ರಿಗೇನು ಬರ್ತದೆ ಅಂದರೆ ಇದು ಸೂರ್ಯಕಾಂತಿ ಅಂತೆಲ್ಲ ಬರಲ್ಲ, ಶೇಂಗಾ ಹಾಕ್ತೀವಿ, ಶೇಂಗಾ ಕಳಿಸ್ತೀವಿ, ಮತ್ತು ಜೋಳ ಹಾಕಿದ್ರೆ ಜೋಳ ಕಳಿಸ್ತೀವಿ, ಸಜ್ಜಿ ನ್ಯಾವಣಿ ಇವೆಲ್ಲ ಹಾಕಿ ಕಳಿಸ್ತೀವಿ ಸರ್. ಇದೆಲ್ಲ ಒಂಥರ ಅವಿನಾಭಾವ ಕೊಡ್ತದೆ ಸರ್. ಅಕಡೆಗಳೆಲ್ಲ ಕಳಿಸ್ತದೆ ಸರ್. ಕಳ್ಳು ಬಳ್ಳಿ ಗಟ್ಟಿ ಕಳಿಸ್ತದೆ ಸರ್. ಕಳಿಸ್ತದೆ ಸರ್. ಕಳಿಸಿದ್ರೆ ಕೇಳ್ತಾರೆ ಯಾಕೆ ವಾ ತೊಗರಿ ಕಳಿಸಿಲ್ಲ? ಕಳಿಸ್ತದೆ ಸರ್, ಕಂಪಲ್ಸರಿ ಕಳಿಸ್ತಾರ. ನೀರಾವರಿ ಕೊಟ್ಟಿವಿ ಸರ್ ಅವ್ರಿಗೆ, ಕಳಿಸ್ತದೆ ಸರ್. ನಮ್ಮ ಬೀಗರಿಗೆ, ನಮ್ಮ ತಂಗಿಯರಿಗೆ, ಎಲ್ಲ ನಮ್ಮ ಅಣ್ಣವ್ರ ಬೆಂಗಳೂರು ಇರ್ತಾರೆ ಅವರಿಗೆ ಎಲ್ಲರಿಗೆ ಕಳಿಸ್ತದೆ ಸರ್. ಇದು ಒಂದು ರೀತಿ ಒಂದು ಕೃಷಿಕ ಕುಟುಂಬ ಪೋಷಣೆ ಮಾಡುವ ವಿಧಾನ ಇದು ಅಲ್ವಾ? ಸಂಬಂಧಿಕರು ಕಷ್ಟದಲ್ಲಿ ಇರ್ತಾರೆ, ಏನೋ ಇರ್ತದೆ, ಅವ್ರಿಗೊಂದಿಷ್ಟು ಕಾಳು ಕಡಿ ಕೊಟ್ಟು ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸರ್. ನಮ್ಮ ತಮ್ಮ ಕಳಿಸಿದಲ್ಲ, ನಮ್ಮ ಅಣ್ಣ ಕಳಿಸಿದಲ್ಲ, ಮತ್ತು ಅವ್ರಿಗೆ ಶಾಂತಿ ಸಿಗುತ್ತೆ ಸರ್. ಕಳಿಸ್ತದೆ ಸರ್, ಕಂಪಲ್ಸರಿ ಕಳಿಸ್ತದೆ. ಈ ಹೈನುಗಾರಿಕೆಯನ್ನು ಮಾಡ್ತಾ ಇದ್ರಿ ನೀವು? ಹೌದು ಸರ್. ಈ ಹೈನುಗಾರಿಕೆ ಯಾವಾಗಲಿಂದ ಶುರು ಮಾಡಿದ್ರಿ ಸರ್? ನಾವೀಗ ಹೈನುಗಾರಿಕೆಯಿಂದ ಅಂದ್ರೆ ಈಗ ಮೊದಲಂದ್ರೆ ಹೈನುಗಾರಿಕೆ ಮಾಡ್ತಿದ್ದಿಲ್ಲ, ನಾವು ಬರೀ ಹತ್ತು ಅಷ್ಟ ಇದು ಮಾಡ್ತಿದ್ವಿ. ಈಗ ನಮ್ಮೂರಗಡೆ ಡೈರಿ ಮಾಡಿದ್ರು, ಡೈರಿ ಮಾಡಿದ ನಂತರ ಅದಕ್ಕೆ ನಾವು ಅದಕ್ಕೆ ಏನು ಮಾಡಿದ್ವಿ ಅಂದ್ರೆ ಈಗ ಡೈರಿ ಆತಲ್ಲ, ನಾವು ಮಾಡೋಕೆ ನಮಗೆ ಸುಲಭ ಆಗ್ತದೆ ಅಂತೇಳಿ ಒಂದೆರಡು ಆಕಳು ಫಸ್ಟಿಗೆ ಒಂದೇ ಮಾಡಿದ್ವಿ ಸರ್. ಫಸ್ಟಿಗೆ ಒಂದೇ ಮಾಡಿದ್ವಿ, ಒಂದೇ ಆಕಳ ಮಾಡಿದ್ವಿ. ಅದರಿಂದ ಏನಂತ ಬರ್ತು ಇಲ್ಲ ನೋಡ್ಕೊಂಡ್ವಿ. ಆ ನಂತರ ಅವು ಮೇವುಗಳು ಹಚ್ಚಿದ್ದಿಲ್ಲ, ಸುಮ್ಮನೆ ಹೊಲದಲ್ಲಿ ಬೆಳೆದಂಥ ಸಜ್ಜಿ ಸೊಪ್ಪಿ ಮತ್ತೆ ಅಲ್ಲಿಂದ ನೆಲ್ಲು ಪಲ್ಲ ಅಂತ ಯಾವ ಇರುತ್ತಲ್ಲ ಉಳ್ಳಿ ತೊಗೊಂಡ್ಬಿಡ್ತೀವಿ ಮಗಣಿ ಹೋಗಿ. ಅದನ್ನೇ ಮಾಡಿದ್ಮೇಲೆ ಅದರಲ್ಲಿ ಒಂದು 80 ಸಾವಿರ ರೂಪಾಯಿ ನಮಗೆ ಲಾಭ ಉಳಿತಿ. ಅಂದಾಗ ನಮ್ಗೆ ಏನಾಯ್ತು ಅಂದ್ರೆ ಮತ್ತೆ ಇನ್ನೊಂದು ಹೆಚ್ಚಿಗೆ ಮಾಡಿದ್ವಿ. ಅದು ಹೆಚ್ಚಿಗೆ ಮಾಡಿದಾಗ ಅದು ಏನಾಯ್ತು ಸರ್, ಅದು ನಮ್ಮ ಅದೃಷ್ಟನ ಅದೇ ದುರದೃಷ್ಟ ಗೊತ್ತಿಲ್ಲ, ಅದನ್ನು ಮೋರಮ್ಮ ಬರ್ತದೆ ಸರ್. ಅವಾಗ ಒಂದು ಎರಡು ಆಕಳ ಒಂದು ಎರಡೆತ್ತು ಹೊಲದಲ್ಲಿ ಕಟ್ಟಿದ್ವಿ. ಅವತ್ತು ಕತ್ತರ ಅದ್ರದ್ದು ಸರ್, ಅದು ಕಳ್ಳರು ತೊಗೊಂಡೋಗ್ಬಿಟ್ರು. ಕಳ್ತನ ಆಯ್ತು, ಕಳ್ತನ ಆಯ್ತು ಸರ್. ಅದನ್ನ ತೊಗೊಂಡೋಗ್ಬಿಟ್ರು ಸರ್, ಹೋಗ್ಬಿಟ್ಲಿ ಮೈ ಮಾಡ್ಬಿಡು ಅಂತ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು, ಸುಮ್ಮನೆ ಆಗಿದ್ಮೇಲೆ ಮತ್ತೆ ಒಂದು ವರ್ಷ ಬಿಟ್ವಿ, ಯಾಕಂದ್ರೆ ದುಡ್ಡು ಕಾಸು ಇಲ್ದಂಗೆ ಆಗ್ಬಿಡ್ತಲ್ಲ. ಬಿಟ್ವಿ, ಬಿಟ್ಟ ಮೇಲೆ ಮತ್ತೆ ಅದರಿಂದ ಮತ್ತೆ ಎರಡು ಆಕಳು ತೊಗೊಂಡ್ಬಂದ್ವಿ. ಎರಡರಿಂದ ನಾಲ್ಕು ಮಾಡಿದ್ವಿ ಸರ್. ಈಗ ಚೆನ್ನಾಗಿ ಲಾಭ ಸರ್, ಈಗ ಲಾಭ ಚೆನ್ನಾಗಿ ಚೆನ್ನಾಗಿದೆ ಸರ್. ಮತ್ತೆ ಎಷ್ಟು ಹಾಲು ಕೊಡ್ತದೆ ಸರ್? ಎರಡು ಆಕಳು ಇರ್ತಾವೆ ಸರ್ ಸದ್ಯಕ್ಕೆ, ಎರಡು ಆಕಳ ಗಬ್ಬದವ. ಈಗ ಒಂದು ಆಕಳ 5 ಲೀಟರ್ 10 ಲೀಟರ್ ಕೊಡ್ತೀವಿ, ಸಂಜೆಲಿ 5 ಲೀಟರ್ ಮತ್ತೆ ಸಾಯಂಕಾಲ 5 ಲೀಟರ್. ದಿನಕ್ಕೆ 10 ಲೀಟರ್? 10 ಲೀಟರ್ ಕೊಡ್ತೀವಿ ಸರ್. ಹೆಂಗೆ ಲೀಟ್ರ್ ಹೋಗ್ತದೆ? 24 ರೂಪಾಯಿ ಸರ್. ಅದ್ರ ಕ್ವಾಲಿಟಿ ಹೇಗಿರ್ತದೆ? ಕ್ವಾಲಿಟಿ ಸರ್ ಅದು SF ಅಂತ ಬರ್ತದೆ ಸರ್. ಅದು ಡಿಗ್ರಿ ಏನಿರ್ತದಲ್ಲ, ಆ ಡಿಗ್ರಿ ಮೇಲೆ ರೇಟ್ ಹಾಕ್ತಾನೆ ಸರ್. 30 ಬಂದ್ರೆ ಡಿಗ್ರಿ 30 ಬಂದ್ರೆ 30 ರೂಪಾಯಿ ಹಾಕ್ತಾನೆ, ಮತ್ತೆ ಡಿಗ್ರಿ ಕಮ್ಮಿ ಬಂತಂದ್ರೆ ಅದರಲ್ಲಿ 24 ಬರ್ತದೆ ಸರ್, ನಮ್ದು 24 ರೂಪಾಯಿ ರೇಟ್ ಹಾಕ್ತಾನೆ. ನಿಮ್ದು ಕಡಿಮೆ ಆಯ್ತಲ್ವಾ? ನಮ್ದು ಕಡಿಮೆ ಜೆರ್ಸಿ ಅಲ್ಲ. ಯಾಕೆ ಏನಂತ ಅಂದ್ರೆ ಅದರಲ್ಲಿ ಆಕಳ ತಳಿ ಕಾರಣನ ಆಳ ಆಕಳ ಕಳಿತಾರೆ ಸರ್, ಅಥವಾ ಅದಕ್ಕೆ ಕೊಡುವ ಆಹಾರ ಕಾರಣನ ಆಹಾರದ ಆಹಾರನ ಬರ್ತ ಸರ್. ಮೇಲಾಗಿ ಆಕಳ ತಳಿ ಅಂದ್ರೆ ಗಟ್ಟಿ ಪೂರ್ತಿ ಪಕ್ಕ ಜೇರಿಸಿ ಅಂದ್ರೆ ಇನ್ನೂ ಕಡಿಮೆ ಆಗ್ತದೆ ಸರ್. ಇದು ಸ್ವಲ್ಪ ಮಾಮೂಲಿ ಮಿಶ್ರ ತಳಿ ಅಂದ್ರೆ ಸ್ವಲ್ಪ 24 ರೂಪಾಯಿ ಆಗ್ತಾರೆ ಸರ್. ಪರವಾಗಿಲ್ಲ, ಚೆನ್ನಾಗಿರುತ್ತೆ ಸರ್, ಉಣ್ಣಾಕನು ಚೆನ್ನಾಗಿರ್ತದೆ. ಆದ್ರೆ ಪಕ್ಕ ಜೇರಿಸಿ ಅಲ್ಲ ನಮ್ದು ಮಿಶ್ರ ತಳಿ. ದಿನ ನಿಮಗೆ ಒಂದು 250 ರೂಪಾಯಿ ಹಾಲಿಂದ ಆಗುತ್ತೆ? 400 ರೂಪಾಯಿ ಸರ್. 400 ರೂಪಾಯಿ ಸಂಜೆ 200, ಮುಂಜಾನೆ 200. ಓ ಹಾಗೆ. ಈಗ ನಿಮಗೆ ಅದು ಹಾಲಿನ ಏನು ಆದಾಯ ಬರುತ್ತಲ್ಲ, ವಾರಕ್ಕೊಂದ್ಸಲ ಕೊಡ್ತಾರೋ ಅಥವಾ ಹೇಗೆ? ಇಲ್ಲ ಸರ್, ತಿಂಗಳಿಗೊಂದು ಕೊಡ್ತಾರೆ ಸರ್. ತಿಂಗಳಿಗೊಂದ್ಸಲ? ತಿಂಗಳಿಗೊಂದು ಸರ್. ಖಾತೆಗೆ ಬರ್ತದ? ಖಾತೆಗೆಲ್ಲ ಅವರೇ ಅಮೌಂಟ್ ಕೊಡ್ತಾರೆ ಸರ್, ಖಾತೆಗೆ ಹಾಕಲ್ಲ, ಕ್ಯಾಶ್ ಕೊಡ್ತಾರೆ ಸರ್. ಈಗ ಹೈನುಗಾರಿಕೆ ನೀವು ಮಾಡ್ತಾ ಇರೋದ್ರಿಂದ ಹಾಲಿನ ಖರೀದಿದಾರರು ಆಗಿರ್ಬೋದು ಅಥವಾ ಡೈರಿಯವರು ನಿಮ್ಮ ಹೈನುಗಾರಿಕೆಗೆ ಸಪೋರ್ಟಿವ್ ಆಗಿ ಏನು ಕೊಡ್ತಾರೆ ಅಂದರೆ, ಅವರು ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಮೇವಿನ ಬಗೆಗೆ ಇಂಥ ಮೇವುಗಳನ್ನು ಬಳಸ್ರಿ ಅಂತ ಹೇಳೋದಾಗಿರ್ಬೋದು, ಅಥವಾ ಯಾವುದೇ ಕಾಯಿಲೆಗಳು ಬಂದರೆ ಅವರು ವೈದ್ಯರ ಬಂದು ನಿಮಗೆ ಡಾಕ್ಟ್ರ್ ಬಂದು ಏನಾದರೂ ಹೇಳೋದು ಅಥವಾ ಚಿಕಿತ್ಸೆ ನೀಡೋದು ಇಂಥವೇನಾದರೂ ಡೈರಿ ಮೂಲಕ ಆಗ್ತದಾ? ಡೈರಿ ಮೂಲಕ ಅವರು ಫುಡ್ ಕೊಡ್ತಾರೆ ಸರ್. ಫುಡ್ ತೊಗೊಂಡ್ಬರ್ತೀವಿ, ಫುಡ್ ಹಾಕ್ತೀವಿ, ಮತ್ತೆ ಅಲ್ಲಿಂದ ನಾವು ನಮ್ಗೆ ಫುಡ್ ಬೇಕಾಗಿಲ್ಲ, ನಮ್ಮ ಮನೇಲಿ ಮೆಕ್ಕೆಜೋಳ ಅವೆಲ್ಲ ಇರ್ತಾವ, ಅದನ್ನು ಬೀಸ್ತೀವಿ, ಜಿನ್ಕ್ ಹಾಕ್ಸ್ಕೊಂಬಂದು ಅದನ್ನೆಲ್ಲ ರಾತ್ರಿ ನೆನೆಯಿಟ್ಟು ಮುಂಜಾನೆ ಇಡ್ತೀವಿ ಸರ್. ಮತ್ತೆ ಅವ್ರು ಏನಾದ್ರು ಹಾಕೋಕ್ಕೇನು ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಇರ್ತಾರಲ್ಲ, ಅವ್ರು ಡಾಕ್ಟರ್ ತಗೊಂಡು ತೋರಿಸ್ತೀವಿ ಸರ್ ನಾವು. ಈಗ ನೀವು ಮಿಶ್ರ ತಳಿಯ ಆಕಳುಗಳನ್ನು ಸಾಕಿದ್ದೀರಿ? ಹೌದು ಸರ್. ಅವು ನಿಮ್ಮ ಭಾಗದ ಹವಾಮಾನಕ್ಕೆ, ಬಿಸಿಲಿಗೆ, ಮಳೆಗೆ ಹೊಂದಾಣಿಕೆ ಆಗಿದಾವ ಸರ್? ಅವು ಮತ್ತು ನಮ್ಗೆ ಹೊಂದಾಣಿಕೆ ಆಗಲ್ಲ ಸರ್. ಪೂರ್ತಿ ಪಕ್ಕ ಜರ್ಸಿ ಅಂದ್ರೆ ನಮ್ಗೆ ಇಲ್ಲಿ ಹೊಂದಾಣಿಕೆ ಆಗಲ್ಲ ಸರ್, ಯಾಕಂದ್ರೆ ನಮ್ಮ ಡ್ರೈ ಏರಿಯಾ ಮೇಲಾಗಿ ಕಲ್ಲು ಭೂಮಿ ಸರ್. ಅವು ಪಕ್ಕ ಜರ್ಸಿ ಅಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಆಗಲ್ಲ, ಅದಕ್ಕೆ ನಾವು ಮಿಶ್ರ ತಳಿ ಜರ್ಸಿ ಆಕಳ ತಂದು ಅದನ್ನು ನಾವು ಹೊಲದಲ್ಲಿ ಉಳ್ಳು ಹಾಕಿ ಮೇವು ಅದನ್ನು ಹಾಕಿ ಮತ್ತೆ ಸ್ವಲ್ಪ ಅದ್ರ ಜೊತೆಗೆ ಮೆಕ್ಕೆಜೋಳದ್ದು ನುಚ್ಚು ಹೊಡಿಸಿ ಅದನ್ನು ಇಡ್ತೀವಿ, ಇಲ್ಲಾಂದ್ರೆ ಫುಡ್ ತೊಗೊಂಡು ಫುಡ್ ಇಡ್ತೀವಿ ಸರ್, ಹೊಂದಾಣಿಕೆ ಆಗಲ್ಲ ಸರ್. ಈ ಹೈನುಗಾರಿಕೆ ಜೊತೆಗೆ ನೀವು 4 ಎಕರೆಯಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೆದಿದ್ರಿ. ಹೌದು ಸರ್. ಈ ಸೂರ್ಯಕಾಂತಿ ಬೆಳೆ ಯಾವಾಗಲಿಂದ ನೀವು ಬೆಳೀತಾ ಇದ್ರಿ ಅಂದರೆ, ಹಿಂದಿನಿಂದಲೂ ಈ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯೋದು ಇತ್ತ ಅಥವಾ ಇತ್ತೀಚೆಗೆ ಏನಾದರೂ ಇದು ಸ್ವಲ್ಪ ವಾಣಿಜ್ಯ ಬೆಳೆ ಅಂತೇಳಿ ನೀವು ತೊಗೊಂಡಿದ್ರೆ ಹೇಗೆ? ಸರ್, ನಾವು ಈಗ ನಮ್ಮದು ಪಂಪ್ ಸೆಟ್ ಸಲುವಾಗಿ ಈಗ ಒಂದು 18 ವರ್ಷ ಸರ್. 18 ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್. ಸೂರ್ಯಪಾನ ಹಾಕ್ತೀವಿ, ಸೂರ್ಯಪಾನ ಬೆಳೆ ತಕ್ಕೊಂಡು ಮತ್ತೆ ಏನೈತಲ್ಲ ಮೆಕ್ಕೆಜೋಳ ಇಡ್ತೀವಿ ಸರ್. 4 ಎಕರೆ ದನಗಳಿಗೆ ಬೇಕಲ್ಲ ಮೆಕ್ಕೆಜೋಳಕ್ಕೆ ಅಂತ ಸರ್. ಮತ್ತೆ ಉಳಿದಂತ 4 ಎಕರೆ ಹಾಕಿರೋ ಇಲ್ಲ 2 ಎಕರೆ ಹಾಕಿ ಇಲ್ಲ 2 ಎಕರೆ ಶೇಂಗಾರ ಹಾಕ್ತೀವಿ ಸರ್ ಒಟ್ಟಿಗೆ ಬೇಕಲ್ಲ ದನಗಳಿಗೆ. ಮತ್ತೆ ತೊಗರಿ ಹೊಟ್ಟು ಬರ್ತೈತೆ, ಅದಕ್ಕೆ ನಮ್ಗೆ ಉಪಯೋಗ ಆಗ್ತಾರೆ. ಈ ಜನರಿಗೆ ಮಾಡಿವಲ್ಲ ಆ ದನಗಳಿಗೆ ಉಪಯೋಗ ಆಗುತ್ತೆ ನಮಗೆ. ಸೂರ್ಯಕಾಂತಿಯನ್ನು ನೀವೇ ಎಣ್ಣೆ ಮಾರಾಟ, ಎಣ್ಣೆ ತಯಾರಿಸಿ ಮಾರಾಟ ಮಾಡುವ ಇಂತಹ ಯಾವುದಾದ್ರೂ ಒಂದು ಮೌಲ್ಯವರ್ಧನೆ ಕ್ರಮಗಳೇನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಆ ಥರ ಏನು ಮಾಡಲ್ಲ. ನಾವು ಮಾರ್ಕೆಟ್ಗೆ ಹೋಗ್ತೀವಿ ಸರ್, ಮಾರ್ಕೆಟ್ಗೆ ಹಾಕಿ ಅದನ್ನು ಬಂದ ದುಡ್ಡು ತುಂಬ. ಹೇಗೆ ಸಿಗ್ತದೆ ನಿಮ್ಮ ಭಾಗದಲ್ಲಿ ನಿಮ್ಮ ಬೆಲೆ ಸರ್? ಅದು ಮಾರ್ಕೆಟ್ ಹೆಂಗಿರ್ತದೆ ಹಂಗ ಈ ಸರಿ ಏನಂತೀನ ಮಾರ್ಕೆಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್, ಯಾಕಂದ್ರೆ ಮಾಲ್ ಬಂದಿಲ್ಲ. ಇನ್ನು ಕಳೆದ ಬಾರಿ ಹೇಗಿತ್ತು? ಕಳೆದ ಬಾರಿ ಸರ್ 5,000 ರಿಂದ 6,000 ತನಕ ಮಾರಿ ಸರ್. ಕ್ವಿಂಟಲ್ ಸರ್? 4 ಎಕರೆಗೆ ಎಷ್ಟು ಇಳುವರಿ ಬರ್ತದೆ ಸರ್? ಎಕರೆಗೆ ಒಂದು ಪ್ಯಾಕೆಟ್ ನಲವತ್ತು ಚೀಲ ಆಗ್ತದೆ ಸರ್. ಎಕರೆಗೆ ಹತ್ರ ಬೆಳಿತೀವಿ ಅದಕ್ಕೆಲ್ಲ. ಮತ್ತೆ ಯಾಕಂದ್ರೆ ನಮ್ಮ ಹೈನುಗಾರಿಕೆ ಮಾಡಿವಲ್ಲ, ಗೊಬ್ಬರ ಜಾಸ್ತಿ, ಅದನ್ನು ಒಂದು ವರ್ಷಕ್ಕೆ 10-11 ಟ್ರ್ಯಾಕ್ಟರ್ ಆಗ್ತದೆ ಗೊಬ್ಬರ. ಎತ್ತಿಂದು ಬಂತು, ದಂದುಗಳು ಬಂತು, ಅಲ್ಲಿ ಹೊಲ್ದಾಗ ಇರೋದು ನಾವು ಅಲ್ಲೇ ಶೆಡ್ ಮಾಡಿದ್ವಿ. ಹಂಗಾಗಿ ನಾವು ಅದರಿಂದ ಬೆಳಿತೀವಿ. ಮೇಲಾಗಿ ಸ್ವಲ್ಪ ಮೇಲ್ ಗೊಬ್ಬರ ಸರ್ಕಾರಿ ಗೊಬ್ಬರ ಸ್ವಲ್ಪ ಹಾಕ್ತೀವಿ ಮೇಲೆಗೆ, ಹಂಗಾಗಿ ಅದರಿಂದ ಸ್ವಲ್ಪ ಲಾಭ ಬರ್ತದೆ. ಈಗ ಸೂರ್ಯಕಾಂತಿ ಒಂದು ಪ್ಯಾಕೆಟ್ ಅಂದರೆ ಎಷ್ಟು ತೂಕ ಇರ್ತದೆ? ಅದು 2 ಕೆಜಿ ಸರ್. 2 ಕೆಜಿ ಅಲ್ಲ, ನೀವು ಮಾರಾಟಕ್ಕೆ ಹೋಯ್ತಿರಲ್ವ? ಅದಾ ಸರ್, ಅದು ನಾವು ತುಂಬಿದಂಗೆ ಇರ್ತದೆ ಸರ್. ನಾವು ಚೀಲಕ್ಕೆ ಬೇಸಿ ಒತ್ತಿ ಬೇಸಿನಿಂದ ಬಸ್ ತುಂಬಿದ್ರೆ ಒಂದು 50 ಮೇಲೆ 60-70 ತನಕ ಬರ್ತದೆ ಸರ್. ಮತ್ತು ಆಳತಿ ತುಂಬಿದ್ರೆ 50 ಕೆಜಿ 60 ಕೆಜಿ ಬರ್ತದೆ. ನಾವು ತುಂಬಿದ್ದು ಎ ಪಿ ಎಮ್ ಸಿಲ್ ಕೊಡ್ತೀರಾ ನೀವು ಸೂರ್ಯಕಾಂತಿ ಮಾರಾಟ? ಎ ಪಿ ಎಮ್ ಸಿ ಇಲ್ಲ ಸರ್, ಮತ್ತು ಇವ್ರಿಗೆ ಇವ್ರತ್ತಾರಲ್ಲ ಅಂಗಡಿಯವ್ರು, ದಲಾಲ್ ಅಂಗಡಿಯವ್ರು, ಅವ್ರಿಗೆ ಕೊಡ್ತಾರೆ ಸರ್. ತೊಗರಿ ಒಂದೇ ಇದ್ದಲ್ಲ, ಎ ಪಿ ಎಮ್ ಸಿನಲ್ಲಿ ಅವರು ಗೌರ್ಮೆಂಟ್ನ ಖರೀದಿ ಮಾಡ್ತಾರೆ ಸರ್. ಈಗ ಮೆಹಬೂಬ್ ಸರ್, ಏನೇ ಕೃಷಿ ಮಾಡಲಿ, ಹೈನುಗಾರಿಕೆ ಮಾಡಲಿ, ಹಣಕಾಸು ತುಂಬ ಆಗುತ್ತೆ, ಏನೋ ಯಾವುದೋ ಖರ್ಚು ಬರ್ತಾನೆ ಇರ್ತವೆ, ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ನೀವು ಸರ್? ಮತ್ತು ನಾವು ಇದನ್ನೆಲ್ಲ ಮಾಡ್ಕೊಂಡಿವಲ್ಲ, ಹಾಕೋದು ಮಾಡ್ಕೊಂಡಿ ಮೇಲೆ, ಜೊತೆಗೆ ಮತ್ತು ಹೊಲದ ವ್ಯವಸಾಯ ಮಾಡ್ಕೊಂಡು ಅದರಲ್ಲಿಂದನೂ ಬರ್ತದೆ ಮೇಲಾಗಿ. ಮತ್ತು ನಾವು ಇದು ಆಟೋನು ಮಾಡ್ಕೊಂಡಿವಲ್ಲ, ಹಂಗಾಗಿ ಮಕ್ಕಳಿಗೆ ಓದಿಸಾಕ ಮತ್ತು ಅದರಲ್ಲಿಂದ ನಾವು ಹೆಲ್ಪ್ ಮಾಡ್ಕೊಂತೀವಿ ಸರ್. ಎಷ್ಟು ಜನ ಮಕ್ಕಳಿದ್ದಾರೆ? 3 ಇದ್ದಾರೆ ಸರ್. 3 ಮಕ್ಕಳಿದ್ದಾರೆ ಸರ್. ಏನೇನು ಓದ್ತಾ ಇದ್ದಾರೆ ಮಕ್ಕಳು? ಸರ್ ಒಬ್ಬರು ಸೈನ್ಸ್ ಮಾಡಿದ್ದಾರೆ, ಹಿರಿಯ ಹೆಣ್ಮಗಳು. ಈ ವರ್ಷ ಅವ್ರು 12ನೇ ಕ್ಲಾಸ್ ಮುಗಿಯುತ್ತೆ, 98% ಆಗಿತ್ತು ಅವ್ರನ್ನ. ಮತ್ತೆ ಈ ಬಾರಿ ಪರೀಕ್ಷೆ ಇಲ್ಲದೆ ಪಾಸ್ ಆದ್ರಲ್ವ? ಹಾಂ, ಅದೇ ಸರ್. ಮತ್ತೆ ಅವ್ರು ಬೋರ್ಡಿಗೆ ಇತ್ತಾರೆ ಸರ್, 10ನೇ ಕ್ಲಾಸಿಗೆ ಕುದುರಿಮೂತಿ ಸ್ಕೂಲ್ನಲ್ಲಿ, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿಸಿದ್ದೆ. ಅವ್ರಿಗೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಫೀಸ್ ಸರ್. ಅದನ್ನು ನಾವು ಬಂದಂಥ ದುಡ್ಡಿನಲ್ಲಿ ಅವ್ರಿಗೆ ಅಲ್ಲಿ ಓದಿಸಕತ್ತಿ. ಈ ವರ್ಷ ಮುಗಿದ ಸರ್, ಮತ್ತು ಡಿಗ್ರಿ ಎಲ್ಲ ರಸ್ಕ ಸರ್. ರೈತರು ಅಂದರೆ ಸಾಮಾನ್ಯವಾಗಿ ಸಾಲ ಸೋಲ ಜಾಸ್ತಿ ಮಾಡ್ಕೊಳ್ತಾರೆ ಅಂತ. ಮೆಹಬೂಬ್ ಸಾಹಬ್ ಅವ್ರ ಕುಟುಂಬ ಹೇಗಿದೆ ಸರ್? ನಾವು ಮತ್ತು ಇದ್ದೊಟ್ರಾಗಿ ಮಾಡ್ಕೊಂಡು ಸಾಲ ಅಂದ್ರೆ ಮಾಡಿಲ್ಲ ಸರ್. ನಾವು ಬಂದಂಥ ಮತ್ತು ಎಲ್ಲ ಓಟು ಮಾಡ್ಕೊಂಡಿವಲ್ಲ ಹೈನುಗಾರಿಕೆ, ಮತ್ತು ತಿಂಗಳ ಒಂದು 10ರಿಂದ 12 ಸಾವಿರ ಹಿಂಗೆ ಬರ್ತದೆ ಸರ್. ಮತ್ತು ಅದು ಇದು ಊರು ಸರ್ಕಾರದವರು ಲೀಟ್ರಿಗೆ 5 ರೂಪಾಯಿ ಹಾಕ್ತಾರೆ ಸರ್ ನಮಗೆ ಪ್ರೋತ್ಸಾಹ. ಹಾಂ, ಅದು 3 ತಿಂಗಳಿಗೆ 2 ತಿಂಗಳು ಬರುತ್ತೆ, ಅದನ್ನು ದುಡ್ಡು ನಾವು ಯೂಸ್ ಮಾಡ್ಕೊತೀವಿ. ಮತ್ತು ಇದು ನಮ್ಮ ಆಟೋದು ಎಂತೆಲ್ಲ ಅಂದರೆ ನಾನು 1 ತಿಂಗಳಿಗೆ 10,000 ರೂಪಾಯಿ ಬಿಟ್ಟಿದ್ದೀನಿ ಸರ್ ಆಟೋದಾಗ. ಅದೊಂದು 1 ತಿಂಗಳಿಗೆ 20-25 ರೂಪಾಯಿ ನಾನು ಕಲೆಕ್ಷನ್ ಐತೆ ಸರ್. ಹೊಲದ ಬಿಟ್ಟು ವ್ಯವಸಾಯ ಬಿಟ್ಟು ದುಡಿಬೇಕು ಅಂದರೆ ಏನು ಬೇಕಾದರೆ ಕೆಲಸಗಳಿದ್ದಾವೆ. ಹೌದು ಸರ್, ಮಾಡ್ಬೋದು. ಅದಕ್ಕೆ ಮೆಹಬೂಬ್ ಸಾಹಬ್ ಅವರ ಜೀವನವೇ ಒಂದು ಉದಾಹರಣೆ. ಹೌದು ಸರ್, ಈ ಕಡೆ ಕೃಷಿ ಮಾಡ್ತೀರಿ, ಆಟೋ ಇದೆ, ಹೈನುಗಾರಿಕೆ ಇದೆ. ಹೌದು ಸರ್. ಹಾಂ, ಮತ್ತು ನೀವು ಒಬ್ಬರೇ ಚಿಲಿ? ಒಬ್ಬರೇ ಸರ್, ಹೆಣ್ಮಕ್ಳು ನಾವು ಇಬ್ಬರೇ ಸರ್. ಹೆಣ್ಮಕ್ಳು ಮನೆ ಕೆಲಸ ಅದು ಎಲ್ಲೂ ಮಾಡ್ತಾರೆ ಸರ್. ಆದರೆ ಅವರ ಗ್ರೇಟ್ ಸರ್, ಅವರು ಗ್ರೇಟು ಸರ್, ನೀವು ಗ್ರೇಟು. ಹೌದು ಸರ್. ಯಾಕಂದರೆ ಒಂದು ಕಡೆಗೆ ಕೃಷಿ ಕೆಲಸಗಳ ಕಡೆಗೂ ನಿಮ್ಮ ಚಿತ್ತ ಗಮನ ಹರಿಸ್ಬೇಕು. ಹೌದು ಸರ್. ಹೌದಾ? ಅಲ್ಲಿ ಏನೋ ಬೇಕು, ಬೀಜ ತರೋದಾಗಿರ್ಬೋದು, ಗೊಬ್ಬರ ತರೋದಾಗಿರ್ಬೋದು, ಬೆಳೆ ಹೆಂಗಿದೆ ಅಂತ ನೋಡೋದಾಗಿರ್ಬೋದು, ನೀರು ಹರಿಸೋದಾಗಿರ್ಬೋದು, ಜೊತೆಗೆ ಆಟೋ ಇಟ್ಕೊಂಡು ಬೆಳಗ್ಗೆ ಲೇಬರ್ಗಳನ್ನ ಬಿಟ್ಟು ಬರೋದು, ಸಂಜೆ ಕರ್ಕೊಂಡು ಬರೋದು, ಮತ್ತೆ ಯಾವ್ದಾದ್ರು ಬಾಡಿಗೆಗಳು ಬಂದ್ರು ಹೋಗ್ತೀವಿ ಸರ್. ಅಂದ್ರೆ ಇಷ್ಟೆಲ್ಲ ಕೆಲಸಗಳನ್ನ ಹೆಣ್ಮಕ್ಳು ಮೇಂಟೈನ್ ಮಾಡ್ತಾರೆ ಸರ್. ನಾನು ಮತ್ತೆ ಬೆಳಿಗ್ಗೆ 8 ಗಂಟೆಲಿಂದ ಇಟ್ಕೊಂಡು ಮಾಡ್ಕೊಂಡಿರ್ತೀನಿ ಮುಂಜಾನೆ. ಅವೆಲ್ಲ ಕಸ ಪಸ ಬರೋದು ಐನ ಎಲ್ಲ ಹಾಕಿ ಮತ್ತೆ ಸಾಯಂಕಾಲ ಮತ್ತೆ ಮನೆಗೆ ಬಂದ್ಬಿಡ್ತು. ಮತ್ತೆ ಸಾಯಂಕಾಲ ಹೋಗಿ ಮತ್ತೆ ಡೈರಿಗೆ ಹಾಲು ಹಾಕ್ತಾನೆ ರೀ. ಅಂದ್ರೆ ಒಬ್ಬ ಹುಡುಗ ಅದನ್ ರೀ, ಸಣ್ಣ ಹುಡುಗ ಇಲ್ಲಿ ಓದ್ತದ, ಇಬ್ಬರು ಹೊರಗಡೆ ಓದ್ತಿದ್ದಾರ. ಅವ್ನ ಹುಡುಗ ಸರ್ ಮೇಂಟೈನ್ ಮಾಡ್ತಾನೆ ಸರ್. ಇಮಾಮಿ ಸರ್. ಇಮಾಮಿ ಅವ್ರು, ಅವ್ರದ್ದು ಯಾವ ಹುಡುಗ ಸರ್? ಅವ್ರದ್ದು ಆರ್ಯಾಳ್ ಅಂತಾರೆ ಸರ್. ಅವರು ಶ್ರಮಜೀವಿಗಳು, ಫುಲ್ ಶ್ರಮಜೀವಿ ಸರ್. ಇಬ್ಬರು ಶ್ರಮಜೀವಿ ಸರ್. 1 ರೂಪಾಯಿ 1 ಎಂಟಣೆ ಇಬ್ಬರಿಗೆ ಯಾರು ಮಕ್ಕಳಾದ್ರೂ ಖರ್ಚು ಮಾಡಲ್ಲ, ನಾನು ಮಾಡಲ್ಲ ಸರ್. ನೀವು ಹೊರಗಡೆ ಏನೇನು 1 ರೂಪಾಯಿ ಇಲ್ಲ, ಒಂದು ವೆಚ್ಚಗಳು ಮೆಹಬೂಬ್ ಏನೇನಿಲ್ಲ ಸರ್. ಮೆಹಬೂಬ್ ಸಾಹ್ ಅವರಿಗೆ ಯಾವ್ದು ಹವ್ಯಾಸಗಳಿಲ್ಲ? ಯಾವ್ಯಾವಿಲ್ಲ ಸರ್. ಬಂದು ಬಿಟ್ಟ ಮೇಲೆ ಏನೇನಿಲ್ಲ, ಇಬ್ಬರಿಗೆ ಹೇಳಿ ಹೆಣ್ಮಕ್ಳಿಗೆ. ಹಾಗಾಗಿ ಕುಟುಂಬದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಒಂದು ಜವಾಬ್ದಾರಿ ಪೋಷಕ ಸ್ಥಾನದಲ್ಲಿ. ಮುಂದಿನ ಕನಸುಗಳೇನು ನಿಮಗೆ? ಕನಸುಗಳು ಮಕ್ಕಳು ಶಾಣ್ಯರಾಗಿ ಸ್ವಲ್ಪ ಯಾವ್ದಾರ ಒಂದು ಜಾಬ್ ಮೇಲೆ ಇದ್ರೆ ಅದೇ ಒಂದು ಕನಸು ಸರ್ ನಮಗೆ. ಯಾಕಂದ್ರೆ ಈಗ ನಾವೆಲ್ಲ ಕಷ್ಟಪಟ್ಟು ಭಾಳ ಎಲ್ಲಿ ಬೇಕಲ್ಲ ದುಡ್ದು ಏನೇನೋ ಭಾಳ ಮಾಡಿಬಿಟ್ಟು ದುಡ್ಡು ತ್ಯಾಗ ಮಾಡಿ ಸರ. ಮತ್ತು ನಮ್ಮ ಅಣ್ಣವ್ರ ಜೊತೆ ಒಂದು ವಿಚಾರದಲ್ಲಿ ಬೆಂಗಳೂರಿನ ನೌಕರಿ ಮಾಡ್ತಾರೆ ಸರ್. ಅವರು ಒಂದು ಓದಿದ್ರು, ಓದಿದ ಮೇಲೆ ಅವಾಗ ಯಾಕಂದ್ರೆ ಅವ್ರಿಗೆ ನೌಕರಿ ಬರಲಿಲ್ಲ, ಹಂಗಾಗಿ ಆ ಮಟ್ಟಕ್ಕೆ ನಾವು ಭಾಳ ಶ್ರಮ ಪಟ್ಟು ಏನೋ ಒಂದು ಅವರಿಗೆ ನೌಕರಿ ಕೊಡಿಸಿ ಈ ಒಂದು ಸ್ನಾನದಾಗ ಸರ್ ನಾನು ನೆನೆಸಿ ಊಟ ಮಾಡ್ತೀನಿ ಸರ್, 45,000 ಪಗಾರ ಸರ್ ಅವ್ರಿಗೆ ಒಂದು ತಿಂಗಳು ಸರ. ಈಗ ಸ್ವಲ್ಪ ಚೆನ್ನಾಗಿ ಜೀವನ ನಡೀತಿ ಸರ್, ಅವ್ರ ಮಕ್ಕಳು ಓದ್ತಾ ಇದ್ದಾರೆ. ಸೊ ಈಗ ನೀವು ಬಹಳ ಮುಖ್ಯವಾಗಿ ನನಗೆ ಖುಷಿಯಾಗಿರೋದು ಏನಂದರೆ, ಮೆಹಬೂಬ್ ಸಾಬ್ ಅವರು ತುಂಬ ಕಮಿಟ್ ಆಗಿ ಕೃಷಿಯನ್ನು ಮಾಡ್ತಾರೆ, ಕುಟುಂಬವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ, ಕಷ್ಟ ಜೀವಿಗಳು ಇದೆಲ್ಲ. ನಿಮ್ಮ ಹಾಗೆ ಇವತ್ತು ಕೃಷಿಯನ್ನು ಮಾಡಬೇಕು ಅಂತಕ್ಕಂತಹ ಯಾರಾದರೂ ಮುಂದೆ ಬಂದರೆ ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಿ ನೀವು? ನಾವು ಇದೇ ಥರ ಹೇಳಿದ್ವಿ ಸರ್, ಈ ಥರ ಮಾಡಿರಿ, ಪಂಪ್ಸೆಟ್ ಅವ್ರ ಹೊಲ ಭೂಮಿ ಏನಿರುತ್ತೆ ಅಂದ್ರೆ ಈ ಥರ ಮಾಡಿರಿ, ಈ ಥರ ಅನುಕೂಲ ಮಾಡಿದ್ರಿ, ಜಾಗಳ ಮಾಡಿದ್ರಿ, ಎಲ್ಲ ಮಂದಿಗೆ ಹೇಳ್ತಾ ಇದ್ದೀನಿ ಸರ್ ನಾನು. ನಮಗೆ ಲಾಭ ಆಗಿದೆ, ನೀವು ಲಾಭ ತಗೋರಿ ಅಂತ ಹೇಳ್ತೀನಿ ಸರ್ ಅವ್ರಿಗೆ. ಭೂಮಿ ಇದ್ರೆ ಅವ್ರು ಪಂಪ್ ಸೆಟ್ ಇದ್ರೆ, ನಾವು ನೀರು ಅಂದ್ರೆ ನೀರು ಹಾಸಂಗ ಸರ್, ಸಿಂಪ್ಲರ್ ಪೈಪ್ ಇರ್ತಾವಲ್ಲ ಅದನ್ನ ಹಾಕಿ ಹೋಗ್ಬಿಟ್ಟಿರ್ತೀನಿ ಸರ್. ಅವ್ರ ಹೆಣ್ಮಕ್ಳು ಆಟ ನಾನು ಅದು ತೊಯ್ದ್ಮ್ಯಾಗ ಸ್ವಲ್ಪ ತೆಗೆದಾಕ್ತಾರೆ, ಮತ್ತೆ ಆಟ ಮೇಂಟೈನ್ ಮಾಡ್ಕೊಂತಾರೆ ಸರ್ ಅವರು. ಹನಿ ನೀರಾವರಿ ಪದ್ಧತಿ ಹನಿ ನೀರು ಅಂದ್ರೆ ಸ್ಪ್ರಿಂಕ್ಲರ್ ಬಿಡ್ತಾರೆ ಸ್ಪ್ರಿಂಕ್ಲರ್. ಹಾಂ ಸರ್, ಅದನ್ನು ಏನೆಲ್ಲ ಒಂದು ಸಲ ಹಾಕಿರ್ತೀವಿ, ಮತ್ತೆ ನೆಕ್ಸ್ಟ್ ಕರೆಂಟ್ ಹೋದ್ಮೇಲೆ ಮೇಲೆ ಮತ್ತೆ ಬಂದ್ ಮಾಡಿ ಮತ್ತೆ ಬೇರೆ ಕಡೆಗೆ ಹಾಕ್ಬಿಡ್ತಾರೆ, ಒಂದು ಎಕರೆ 2 ಎಕರೆ ಹೋಗ್ಬಿಡ್ತೈತೆ ಒಂದು ದಿವಸಕ್ಕೆ. ನೀರಿನ ಮಿತ ಬಳಕೆ ಸಹಿತ ಇದೆ. ಹಾಂ ಆಯ್ತು ಸರ್. ಸರ್ಕಾರದಿಂದ ನಿಮ್ಮ ಕೃಷಿಗೆ ಏನೇನು ಸೌಲಭ್ಯಗಳನ್ನು ತಗೊಂಡು? ಸರ್ಕಾರದಿಂದ ನಾವು ಏನು ಹನಿ ನೀರು ಏನು ತೊಗೊಂಡಿಲ್ಲ ಸರ್, ಇದು ಒಂದು ತೊಗೊಂಡಿವಿ ನೋಡಿ, ಇದು ಸ್ಪ್ರಿಂಕ್ಲರ್ ಅಂತ ಹೇಳಿದ್ದಲ್ಲ ಅದೊಂದು ಸರ್ಕಾರದಿಂದ ನಮ್ಗೆ ಬಂದದ ಸರ್. ಮತ್ತೆ 5 ರೂಪಾಯಿ ಲೀಟ್ರಿಗೆ 5 ರೂಪಾಯಿ ಹಾಕಿ ಗೌರ್ಮೆಂಟ್ ಸರ್, ಅದು ಒಂದು ಹಾಕ್ತಾರೆ ಸರ್ ಸರ್ಕಾರದಿಂದ. ಮತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಲೋನ್ ತೊಗೊಂಡಿದ್ವಿ, ಅವಾಗೆಲ್ಲ ಮನ್ನಾದ ಸರ್, ಮತ್ತೆ ಲೋನ್ ಅಂತ ಮಾಡಿಲ್ಲ. ಒಳ್ಳೆಯದು ಮೆಹಬೂಬ್ ಸರ್, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಮೆಹಬೂಬ್ ಸಾಬ್ ಅವರ ಕೃಷಿ ಅನುಭವದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿಯನ್ನು. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ, ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೃಷಿ ಚಟುವಟಿಕೆಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಇಲ್ಲಿವರೆಗೂ ಮುಂಗಾರಿನ ಮಳೆ ತುಂಬಾ ಚೆನ್ನಾಗಿ ಆಯ್ತು, ಹಾಗೇನೆ ಇನ್ ಮುಂದೆ ಅಂದ್ರೆ ಇನ್ನೊಂದ್ 2 ದಿವಸದಲ್ಲಿ ನಮಗೆ ಈ ಮುಂಗಾರಿನ ಮಳೆ ಕೊನೆ ಆಗ್ತೈತೆ, ಹಾಗೆ ನಮಗೆ ಹಿಂಗಾರಿನ ಮಳೆ ಪ್ರಾರಂಭ ಆಗುವ ಒಂದು ಸಂದರ್ಭ. ಸೊ ಅಂದ್ರೆ ಈ ಮುಂಗಾರು ಮಳೆ ಅಂದ್ರೆ ನಮಗೆ ಜೂನ್ ಲಿಂದ ಸೆಪ್ಟೆಂಬರ್ ಕೊನೆಯ ವಾರದವರೆಗೂ ಈ ಯಾವುದೇ ಒಂದು ಮಳೆ ಬರುತ್ತಲ್ಲ ಅದಕ್ಕೆ ನಾವು ಮುಂಗಾರು ಮಳೆ ಅಂತ ಕರಿತೀವಿ. ಈ ಮಳೆ ತುಂಬಾ ಚೆನ್ನಾಗಿ ಆಯ್ತು, ಹಾಗೇನೆ ಕೆಲವೊಂದು ಕಡೆ ಜಾಸ್ತಿ ಆಗಿತ್ತು, ಸುಮಾರು 20-30% ನಮಗೆ ಹೆಚ್ಚಿನ ಮಳೆ ದಾಖಲಾಯ್ತು. ಹಾಗೇನೆ ಮುಂದಿನ ಒಂದು ವಾರದಲ್ಲಿ ಯಾವ ರೀತಿ ಒಂದು ಈ ಮಳೆ ಇರುತ್ತಪ್ಪ ಅಂತಂದ್ರೆ ನಮ್ಗೆ ಇನ್ನು 2 ದಿವಸ ಮಳೆ ಬರುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇದಾವೆ. ಹಾಗೇನೆ ಗುರುವಾರದಿಂದ ಸ್ವಲ್ಪ ಮಟ್ಟಿಗೆ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಈ ಒಂದು ಮಳೆ ಮುನ್ಸೂಚನೆಯನ್ನು ಇಟ್ಟುಕೊಂಡು ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ನಮಗೆ ಹತ್ತಿ ಬೆಳೆಯಲ್ಲಿ ಏನಾಗುತ್ತಂದ್ರೆ ಈ ಒಂದು ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ನಮಗೆ ಕೆಂಪು ರೋಗ ಬರುವ ಸಾಧ್ಯತೆಗಳಿರ್ತವೆ. ಆ ಒಂದು ರೋಗದ ಒಂದು ಹತೋಟಿಗಾಗಿ ನಾವು ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 19-19 ಅನ್ನ ನಾವು 3 ಸಲ ಸಿಂಪರಣೆ ಮಾಡಬೇಕು, ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ. ಸೊ ಇದನ್ನ ಒಂದು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ. ಹಾಗೇನೆ ಯಾವುದೇ ಒಂದು ಈ ಬೆಳೆ ಈಗ ಸುಮಾರು 3 ತಿಂಗಳ ಒಂದು ಬೆಳೆ ಆಗಿತ್ತಪ್ಪ ಅಂತಂದ್ರೆ ನಾವು ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಮತ್ತು 15 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡಬೇಕು. ಆಮೇಲೆ ಭತ್ತದಲ್ಲಿ ನಮಗೆ ಮುಖ್ಯವಾಗಿ ಈ ಬೆಂಕಿ ರೋಗದ ಬಾಧೆ ಕಂಡು ಬರ್ತಾ ಇದೆ, ಅದಕ್ಕಾಗಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಒಂದು 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನ ಕೈಗೊಳ್ಬೇಕು. ಎಲ್ಲಾದರೂ ಆನೆ ಕೊಂಬು ಅಥವಾ ಕಣೆ ನೋಣದ ಒಂದು ಹಾವಳಿ ಜಾಸ್ತಿ ಆಗಿತ್ತಂದ್ರೆ ಅದಕ್ಕೆ 2 ಪ

ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಈಗ ಕೇಳೋಣ ಕೆಲವು ಉಪಯುಕ್ತ ಮಾಹಿತಿಯನ್ನ. ನಮ್ಮ ರೈತರು ಬಿತ್ತನೆ ಸಮಯದಲ್ಲಾಗುವಂಥ ಕೆಲವು ನ್ಯೂನತೆಗಳನ್ನು ತಿಳಿದುಕೊಳ್ಳೋದು ಒಳ್ಳೆಯದು. ಸಾಧಾರಣವಾಗಿ ಪರಿಷ್ಕೃತ ಅಥವಾ ಪ್ರಮಾಣಿತ ಬಿತ್ತನೆ ಬೀಜಗಳನ್ನು ಬೀಜ ಪರೀಕ್ಷಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಅದರ ಮೊಳಕೆ ಒಡೆಯುವ ಪ್ರಮಾಣ, ಪರಿಶುದ್ಧತೆ ಮುಂತಾದವನ್ನು ಕಂಡುಹಿಡಿದು ಅವು ಬಿತ್ತನೆಗೆ ಯೋಗ್ಯವೇ ಇಲ್ಲವೇ ಎಂಬುದನ್ನು ತಿಳಿದ ನಂತರ ರೈತರಿಗೆ ಬಿಡುಗಡೆ ಮಾಡಲಾಗುತ್ತೆ. ಹೀಗಿದ್ದರೂ ಸಹ ಅದೆಷ್ಟೋ ಸಾರಿ ಮೊಳಕೆ ಒಡೆಯುವಿಕೆ ಕಡಿಮೆಯಾಗೋದಕ್ಕೆ ಅನೇಕ ಕಾರಣಗಳಿವೆ. ಈ ದಿಸೆಯಲ್ಲಿ ಕೆಲವು ಮುಖ್ಯ ಕಾರಣಗಳನ್ನು ಮತ್ತು ಅವುಗಳನ್ನು ನಿವಾರಿಸೋದು ಹೇಗೆ ಅನ್ನೋದನ್ನು ರೈತರು ತಿಳಿದುಕೊಳ್ಬೇಕು. ಬೀಜಗಳನ್ನು ಹೆಚ್ಚು ಆಳದಲ್ಲಿ ಬಿತ್ತನೆ ಮಾಡೋದರಿಂದ ಮೊಳಕೆ ಒಡೆಯುವ ಪ್ರಮಾಣ ಕಡಿಮೆಯಾಗುವ ಸಂಭವ ಇರುತ್ತೆ. ಆದ್ದರಿಂದ ಬಿತ್ತನೆ ಬೀಜವನ್ನು 1.5-2 ಅಂಗುಲಕ್ಕಿಂತ ಹೆಚ್ಚಿನ ಆಳದಲ್ಲಿ ಬಿತ್ತನೆ ಮಾಡಬಾರದು. ಮಣ್ಣಿನಲ್ಲಿ ತೇವಾಂಶ ಸರಿಯಾಗಿ ಇಲ್ಲದೇ ಇದ್ದರೆ ಬೀಜದಿಂದ ಉತ್ತಮ ಮೊಳಕೆ ಬರುವುದಿಲ್ಲ. ಆದ್ದರಿಂದ ಮಣ್ಣಿನಲ್ಲಿ ಅಗತ್ಯ ಪ್ರಮಾಣದ ತೇವಾಂಶ ಇರುವಾಗ ಮತ್ತು ಬಿತ್ತನೆಗೆ ಮೊದಲು ಬೀಜಗಳನ್ನು 12 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ಆರಿಸಿ ಬಿತ್ತನೆ ಮಾಡಬೇಕು. ಅತಿ ಹೆಚ್ಚಿನ ತೇವಾಂಶದಲ್ಲಿ ಬಿತ್ತನೆ ಮಾಡೋದು ಕೂಡ ಒಳ್ಳೆಯದಲ್ಲ, ಏಕೆಂದರೆ ಅಗತ್ಯಕ್ಕಿಂತ ಹೆಚ್ಚಿನ ತೇವಾಂಶ ಇದ್ದರೆ ಬಿತ್ತಿದ ಬೀಜ ಕೊಳೆಯುವ ಸಂಭವ ಇರುತ್ತೆ. ಬೀಜವನ್ನು ಕೃತಕ ಗೊಬ್ಬರದ ಜೊತೆ ಮಿಶ್ರ ಮಾಡಿ ಬಿತ್ತಬಾರದು. ಹಾಗೇನಾದರೂ ಮಿಶ್ರ ಮಾಡಿದಲ್ಲಿ ಬೀಜ ಸರಿಯಾಗಿ ಮೊಳಕೆ ಬರುವುದಿಲ್ಲ, ಇದರಿಂದ ಬೆಳೆ ನಷ್ಟವಾಗುತ್ತೆ. ಬೀಜದ ಹತ್ತಿರಕ್ಕೆ ಗೊಬ್ಬರವನ್ನು ಹಾಕಬಾರದು. ಯಾವಾಗಲೂ ಬೀಜಕ್ಕೂ ಗೊಬ್ಬರಕ್ಕೂ 2-4 ಅಂಗುಲದಷ್ಟು ಅಂತರ ಇರಬೇಕು. ಮಣ್ಣಿನಲ್ಲಿ ಗೆದ್ದಲು ಮತ್ತಿತರ ಕ್ರಿಮಿಕೀಟಗಳ ಉಪದ್ರವ ಇದ್ದರೆ ಅವು ಬೀಜಕ್ಕೆ ಹಾನಿ ಮಾಡೋದರಿಂದ ಬೀಜ ಸರಿಯಾಗಿ ಮೊಳಕೆ ಬರುವುದಿಲ್ಲ. ಆದ್ದರಿಂದ ಅಂತಹ ತಾಕುಗಳಿಗೆ ಗೆದ್ದಲು ನಾಶಕಗಳನ್ನು ಬಳಸಿ ಬಿತ್ತನೆಗೆ ಸ್ವಲ್ಪ ಮುಂಚಿತವಾಗಿಯೇ ಮಣ್ಣಿನಲ್ಲಿ ಬೆರೆಸುವ ಮೂಲಕ ಅವುಗಳ ಹಾವಳಿಯನ್ನು ತಡೆಗಟ್ಟಬಹುದು. ಬಿತ್ತನೆ ಮಾಡಿದ ಕೂಡಲೇ ಬೀಜ ಮುಚ್ಚಿಕೊಳ್ಳುವ ಹಾಗೆ ತೆಳುವಾಗಿ ಮಣ್ಣಿನಿಂದ ಮುಚ್ಚಬೇಕು. ರೈತರು ಇಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರೆ ಬೀಜಗಳು ಸರಿಯಾಗಿ ಮೊಳಕೆ ಬರುತ್ತವೆ ಹಾಗೂ ಎಕರೆವಾರು ಇರಬೇಕಾದ ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ರೈತರು ತಮ್ಮ ಜಮೀನುಗಳಿಗೆ ಯಾವಾಗಲೂ ಚೆನ್ನಾಗಿ ಮಾಗಿರುವಂಥ ಕಾಂಪೋಸ್ಟ್ ಗೊಬ್ಬರವನ್ನು ಗುರುತಿಸಿ ಬೆಳೆ ಇಡೋದಕ್ಕೆ 2-3 ವಾರ ಮುಂಚಿತವಾಗಿ ಬೆಳೆಗಳಿಗೆ ಹಾಕೋದು ಒಳ್ಳೆಯದು. ಇಲ್ಲದೇ ಇದ್ದರೆ ಬೆಳೆಗಳಿಗೆ ಹಾನಿಯಾಗುತ್ತೆ, ಅಂದರೆ ಸಾರಜನಕದ ಕೊರತೆ ಆಗ್ಬೋದು, ಭಾರೀ ಲೋಹಗಳ ನಂಜಾಗುವಿಕೆ ಆಗ್ಬೋದು. ಪೂರ್ತಿ ಮಾಗಿರದ ಗೊಬ್ಬರದಿಂದ ಉತ್ಪತ್ತಿಯಾಗುವ ಸಂಭವಗಳಿಂದ ಕಳೆಯದಿರುವ ಕಾಂಪೋಸ್ಟ್ ಗೊಬ್ಬರದಲ್ಲಿರಬಹುದಾದಂಥ ಸಸ್ಯ ಹಾಗೂ ಇನ್ನಿತರ ಹಾನಿಕಾರಕ ಪದಾರ್ಥಗಳು ಬಿತ್ತಿದ ಬೀಜಗಳ ಮೊಳಕೆ ಒಡೆಯುವುದನ್ನು ತಪ್ಪಿಸಬಹುದು. ಇದರಿಂದ ಬೆಳೆ ಇಳುವರಿ ಕಡಿಮೆಯಾಗುತ್ತೆ. ಆದ್ದರಿಂದ ಕಾಂಪೋಸ್ಟ್ ತಯಾರಿಸಿದ ನಂತರ ಚೆನ್ನಾಗಿ ಮಾಗಿರೋದನ್ನು ಗುರುತಿಸಿ ಆನಂತರ ಬೆಳೆಗೆ ಬಳಸಬೇಕು. ಚೆನ್ನಾಗಿ ಮಾಗಿದಂಥ ಕಾಂಪೋಸ್ಟ್ ಗೊಬ್ಬರದಲ್ಲಿ ಉಷ್ಣಾಂಶ ಸ್ಥಿರವಾಗಿರುತ್ತೆ, ದುರ್ವಾಸನೆ ಇರೋದಿಲ್ಲ, ಬಣ್ಣ ಕಂದುಯುಕ್ತ ಕಪ್ಪಾಗಿರುತ್ತೆ ಅಥವಾ ಕಪ್ಪು ಬಣ್ಣ ಇರುತ್ತೆ. ರಸಸಾರ ರಾಸಾಯನಿಕವಾಗಿ 7 ಹತ್ತಿರ ಇರುತ್ತೆ. ಮಾಗಿದ ಕಾಂಪೋಸ್ಟನ್ನು ತೇವಾಂಶ ಇಲ್ಲದ ಹಾಗೂ ತಂಪಾಗಿರುವ ಪ್ರದೇಶಗಳಲ್ಲಿ ಮಾತ್ರ ಶೇಖರಿಸಿ ಇಡಬೇಕು. ಮಣ್ಣಿನ ಆರೋಗ್ಯವನ್ನು ಉತ್ತಮಗೊಳಿಸೋದಕ್ಕೆ ಹಾಗೂ ಕೃಷಿ ಉತ್ಪಾದನೆಯನ್ನು ಅಧಿಕಗೊಳಿಸೋದಕ್ಕೆ ಇದು ಸಹಾಯಕಾರಿ ಆಗುತ್ತೆ. ಪರಿಸರ ಆರೋಗ್ಯ ಸಂರಕ್ಷಣೆ ಮಾಡೋದಲ್ಲದೆ ಪರಿಸರದ ಮಾಲಿನ್ಯತೆಯನ್ನು ತಡೆಗಟ್ಟಿ ಮಾನವರಿಗೆ ಹಾಗೂ ಪ್ರಾಣಿ ವರ್ಗಕ್ಕೆ ಆಗಬಹುದಾದಂಥ ಅನಾಹುತಗಳನ್ನು ಇದರಿಂದ ತಪ್ಪಿಸಬಹುದು. ರೈತ ಬಾಂಧವರೇ, ಕೆಲವು ಉಪಯುಕ್ತ ಸಲಹೆಗಳನ್ನು ಕೇಳಿದಿರಲ್ವಾ? ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ.

ಹೊಲಕ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು.